ಆಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಘೋಷಿಸಿದ ಶುಲ್ಕ ಹೆಚ್ಚಳ ಇಲ್ಲ, ಸಚಿವ ಡಾ ಅಶ್ವತ್ಥನಾರಾಯಣ. 2020-21 ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ಹೃದಯ ದಿನ, ಜಾಗೃತಿ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪಕ್ಷಾತಕ ರಸಾಯನ ರಸಾಯನ ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಮಾಟಿ ಹೀ ಕಮಜೋರ್ ಪಡ ಜಾಯಿ ಉಪಜ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ ಸಚ್ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿ ಬೆಳೆಯಲ್ಲಿ ಲಾಭದಾಯಕ ಕೃಷಿ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಸಿಎಂ ಸುನಿಲ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ. ಈಗ ನಾವೇನ್ ಮಾಡ್ಬೇಕು, ಬೀಜಗಳು ತಗೊಂಡ್ಬಂದಿದ್ದೀವಿ. ಬೀಜಗಳನ್ನ ತಂದಾದ್ಮೇಲೆ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಮಳೆ ಬಂದ ತಕ್ಷಣ ಏನ್ ಮಾಡ್ತಾರೆ, ಸೀದಾ ಹೋಗ್ಬಿಟ್ಟು ಬಿತ್ತನೆ ಮಾಡ್ಬಿಡುವಂತದ್ದು. ಸೊ ಅದನ್ನ ನಾವು ಮಾಡಬಾರ್ದು. ಮಳೆ ಆಶ್ರಿತ ಅಂದಾಗ ಆ ಬೀಜಗಳು ಬರ ಸಹಿಷ್ಣತೆ ಶಕ್ತಿನ ಹೊಂದಿರ್ಬೇಕು. ಬಂದಂತ ಸಸಿಗಳು ಬರ ಸಹಿಷ್ಣತಾ ಶಕ್ತಿಯನ್ನ ಹೊಂದಿರ್ಬೇಕು. ಯಾವ ರೀತಿ ಅದನ್ನ ನಾವು ಅದರಲ್ಲಿ ಮೈಗೂಡಿಸುವಂತದ್ದು, ಅದಕ್ಕೆ 14 ಗಂಟೆಗಳ ಕಾಲ ಬೀಜಗಳನ್ನ, ಅದು ಸೂರ್ಯಕಾಂತಿ ಬೀಜಗಳನ್ನ ನೀರಿನಲ್ಲಿ ನೆನೆಸ್ಬೇಕು. ನೆನೆಸಿದ ನಂತರ ನೆರಳಿನಲ್ಲಿ ಒಣಗಿಸಿ ನಂತರ ಅದನ್ನ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಉತ್ತಮವಾದ ಮೊಳಕೆ ಬರುತ್ತೆ. ಅದೇ ಬರ ನಿರೋಧಕ ಶಕ್ತಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ, ಇನ್ನು ಎರಡು ತರ ನಿಮ್ಗೆ ಚಾನ್ಸ್ ಗಳಿದಾವೆ. ಏನು ಅಂದ್ರೆ, ಒಂದು, ಎಲ್ರಿಗೂ ನಿಮ್ಗೆ ಆ ಕಡೆ ನಾಟಿ ಹಸುಗಳು ಸಿಕ್ಕೇ ಸಿಗುತ್ತೆ. ಸೊ ಆ ನಾಟಿ ಹಸುವಿನ ಗಂಜಲ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಲೀಟರ್ ನೀರಿಗೆ 250 ಮಿಲಿಯಷ್ಟು ಗಂಜಲನ ಹಾಕೋಬೇಕಾಗುತ್ತೆ. ಅದನ್ನ ಒಂದು ದ್ರಾವಣ ಸರಡಿ ಮಾಡಿಕೊಂಡು ಅದರ ನಂತರ ನೀವೇನ್ ಮಾಡ್ಬೇಕು, ಬೀಜಗಳನ್ನ 14 ಗಂಟೆಗಳ ಕಾಲ ಅದರಲ್ಲಿ ನೆನೆಸಿ ನಂತರ ಒಣಗಿಸಿ ನೆರಳಿನಲ್ಲಿ ಅನಂತರ ಬಿತ್ತನೆ ಮಾಡೋದ್ರಿಂದ ಇಲ್ಲೂ ಕೂಡ ಅಷ್ಟೇ, ಆ ಬೀಜಗಳಿಗೆ ಬರ ಸಹಿಷ್ಣತೆ ಶಕ್ತಿನ ಹೆಚ್ಚಿಸಿದಂಗಾಗುತ್ತೆ. ಮತ್ತೆ ಒಂದೇ ಸಮವಾಗಿ ನಿಮ್ಗೆ ಮೊಳಕೆ ಬರುತ್ತೆ. ಜೊತೆಗೆ ಏನ್ ಗೊತ್ತಾ, ನೀವು ನೆನೆಸೋದ್ರಿಂದ ನಿಮ್ಗೆ 4-5 ದಿನದಲ್ಲೇ ಮೊಳಕೆ ಬರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, 10 ದಿನ ಆದ್ರೂ ಮೊಳಕೆ ಬರೋದಿಲ್ಲ, ತೇವಾಂಶ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಬೀಜಗಳು ಹಾಳಾಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೋದು, ತಡೆಗಟ್ಟಬಹುದು. ಆಮೇಲೆ ನಿಮ್ ಗಂಜಲ ಸಿಕ್ಕೇ ಸಿಗುತ್ತೆ, ಇದಕ್ಕೆ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಸುಣ್ಣದ ಕ್ಲೋರೈಡ್ ಅಂತ ಬರುತ್ತೆ. ಈ ಸುಣ್ಣದ ಕ್ಲೋರೈಡ್ ನ ನೀವೇನ್ ಮಾಡ್ಬೇಕು, ಪ್ರತಿ 1.5 ಲೀಟರ್ ನೀರಿಗೆ 30 ಗ್ರಾಂನಂತೆ ಕರಗಿಸಿ ದ್ರಾವಣವನ್ನ ನೀವು ರೆಡಿ ಮಾಡಿಕೊಂಡು ಅದಕ್ಕೆ ನೀವೇನ್ ಮಾಡ್ಬೇಕು, ಈ ಬೀಜಗಳನ್ನ ಅದ್ದಿ ನೆನೆಸ್ಬೇಕು. ತಿರ್ಗಾ ಅದನ್ನ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡೋದ್ರಿಂದ ಬರ ಸಹಿಷ್ಣುತೆ ಶಕ್ತಿ ಹೆಚ್ಚಾಗಿ ಇದಕ್ಕೆ ಬರುತ್ತೆ. ಬರೋದ್ರ ಜೊತೆಗೆ ಒಂದೇ ಸಮ ಮೊಳಕೆ ಬರುತ್ತೆ, ಬೇಗನೆ ಬರುತ್ತೆ. ಸೊ ಅದರಿಂದ ನಿಮ್ಗೆ ಮೂರಿಂದ ನಾಲ್ಕು ದಿನದ್ದು ತೇವಾಂಶ ಆವಿಯಾಗದೇ ಉಳ್ಕೊಂಡು ಗಿಡಗಳು ಬೆಳೆಸ್ಕೊತು ಅಂದ್ರೆ ಹೆಚ್ಚಿನ ಇಳುವರಿ ಪಡೆಯೋದ್ರಲ್ಲಿ ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳೋದಕ್ಕೆ ತಿಳಿಸ್ತೇನೆ ನಿಮ್ಗೆ. ಸೊ ಇದನ್ನ ಕಡ್ಡಾಯವಾಗಿ ರೈತ ಬಾಂಧವರು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತೇನೆ. ಸೊ ಈಗ ಅದು ಮುಗಿಯಿತು ನಿಮ್ಗೆ. ನೆಕ್ಸ್ಟ್ ಬೀಜೋಪಚಾರ. ಬೀಜೋಪಚಾರಕ್ಕೆ ಬಂತು ಅಂದಾಗ ನಿಮ್ಮಲ್ಲಿ ಇಲ್ಲಿ ಎರಡು ರೀತಿ ಬರುತ್ತೆ, ಒಂದು ರಾಸಾಯನಿಕ ಬೀಜೋಪಚಾರ ಮತ್ತೊಂದು ಜೈವಿಕ ಬೀಜೋಪಚಾರ ಅಂತ ಬರುತ್ತೆ. ಸೊ ರಾಸಾಯನಿಕ ಬೀಜೋಪಚಾರ ಜೈವಿಕ ಬೀಜೋಪಚಾರ ಎರಡು ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಮೊದಲನೇದಾಗಿ ರಾಸಾಯನಿಕ ಬೀಜೋಪಚಾರ ಮಾಡಬೇಕಾಗಿರುತ್ತೆ. ತದನಂತರ ನೀವೇನ್ ಮಾಡ್ಬೇಕು, ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡ್ಬೇಕಾಗುತ್ತೆ. ರಾಸಾಯನಿಕ ಬೀಜೋಪಚಾರ ಅಂತ ಬಂದಾಗ ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಎಲ್ಲಾ ರೀತಿ ರೋಗಗಳನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ 2 ಗ್ರಾಂ ಥೈರಾಮ್ ಅಥವಾ ಮ್ಯಾಂಕೋಜಬ್ ಈ ಶಿಲೀಂಧ್ರ ನಾಶಕಗಳಿಂದ ನೀವೇನ್ ಮಾಡ್ಬೇಕಾಗುತ್ತೆ, ಬೀಜೋಪಚಾರ ಮಾಡ್ಬೇಕಾಗುತ್ತೆ. ಒಂದು ಎರಡನೇದು ನೋಡಿ, ಇದು ಕಾಮನ್ ಆಗಿ ನಿಮ್ಗೆ ಗುಂಡುಪೇಟೆ ಪ್ರದೇಶಗಳಲ್ಲಿ ಕಂಡು ಬಂದಿರುವಂತದ್ದು ನೆಕ್ರೋಸಿಸ್, ನಂಜು ರೋಗ ಅಂತೀವಿ, ಬಡ್ ನೆಕ್ರೋಸಿಸ್ ಅಂತೀವಿ ಜೊತೆಗೆ ಅದನ್ನ, ಅದ್ರದ್ದು ಪ್ರಮಾಣ ಜಾಸ್ತಿ ಇದೆ. ನೀವು ಅದನ್ನ ಪ್ರಾರಂಭಿಕ ಹಂತದಲ್ಲೇನೆ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಪ್ರತಿ ಬಿತ್ತನೆ ಬೀಜಕ್ಕೆ ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ ನೀವೇನ್ ಮಾಡ್ಬೇಕು, 5 ಗ್ರಾಂ ಇಮಿಡಾಕ್ಲೋಪ್ರಿಡ್ 70 WS ಅಂತ ಇಮಿಡಾಕ್ಲೋಪ್ರಿಡ್ ಪುಡಿ ಬರುತ್ತೆ, ಅದನ್ನ ನೀವೇನ್ ಮಾಡ್ಬೇಕು, ಪ್ರತಿ ಕೆಜಿಗೆ 5 ಗ್ರಾಂನಂತೆ ಬೀಜೋಪಚಾರ ಮಾಡಿ ಬಳಸೋದ್ರಿಂದ ನೆಕ್ಸ್ಟ್ ಅದನ್ನ ನಿಮ್ಗೇನಾಗುತ್ತೆ, ಆ ಬಡ್ನೆಕ್ರೋಸಿಸ್ ರೋಗನ ನೀವು ತಡೆಗಟ್ಟಬಹುದು. ಯಾಕಂದ್ರೆ ಇದು ಕೀಟಗಳಿಂದ ಹರಡೋದ್ರಿಂದ ಅದನ್ನ ನೀವು ಆರಾಮಾಗಿ ಈ ಹಂತದಲ್ಲೇ ತಡೆಗಟ್ಟಬಹುದು, 5 ಗ್ರಾಂ ಅಲ್ಲೇ ತಡೆಗಟ್ಟಬಿಡ್ಬೋದು. ಅದೇ ನೀವು ಭೂಮಿಗೆ ಹೋದ್ಮೇಲೆ ಎಕರೆಗಟ್ಟೆ ಸಿಂಪರಣೆ ಮಾಡ್ತೀನಿ ಅಂದ್ರೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇದನ್ನ ಕಡ್ಡಾಯವಾಗಿ ಮಾಡಬೇಕು. ಅನಂತರ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಅಂತ ಕರಿತೀವಿ. ಜೈವಿಕ ಗೊಬ್ಬರಗಳಲ್ಲಿ ಅಜೋಸ್ಪಿರಿಲಮ್ ಅಂತ ಬರುತ್ತೆ, ಅಜಿಟೋಬ್ಯಾಕ್ಟರ್ ಅಂತ ಬರುತ್ತೆ. ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಪ್ರತಿ 2 ಕೆಜಿ ಬೀಜಕ್ಕೆ 150-200 ಗ್ರಾಂನ ಬಳಸ್ಬೇಕಾಗುತ್ತೆ. ಅದ್ರ ಜೊತೆಗೆ ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳು ಅಂತ ಬರ್ತವೆ, ಅದನ್ನ ಕೂಡ ಅಷ್ಟೇ 150-200 ಗ್ರಾಂ ಅದನ್ನ ಬಳಸ್ಕೊಂಡು ನೀವು ಬೀಜೋಪಚಾರ ಅಂದ್ರೆ ಲೇಪ ಮಾಡಿ ಬೀಜಕ್ಕೆ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಇದು ತೇವಾಂಶನ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ, ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ. ಸೊ ಒಟ್ಟಾರೆ ನಿಮ್ಗೇನಾಗುತ್ತೆ, ಗೊಬ್ಬರಗಳ ಬಳಕೆನೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ, ಅಲ್ಲೂ ನಿಮ್ಗೆ ಖರ್ಚನ್ನ ಉಳಿಸುತ್ತಿದ್ದು. ಸೊ ಈಗ ಬೀಜೋಪಚಾರ ಆಯ್ತು, ಎಲ್ಲ ಮುಗೀತು. ಸೊ ನಂತರ ಬಂತು ಅಂತ ಹೇಳಿದ್ರೆ ಪೋಷಕಾಂಶಗಳ ನಿರ್ವಹಣೆ. ಪೋಷಕಾಂಶಗಳ ನಿರ್ವಹಣೆಯನ್ನ ನಮ್ಮ ರೈತ ಬಾಂಧವರು ಸರಿಯಾಗಿ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಸಲ ಅವ್ರು ಬಿತ್ತನೆ ಟೈಮಲ್ಲಿ ಕೊಟ್ರೆ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಬಿತ್ತನೆ ಆಗಿ ಒಂದು 10-15 ದಿನ ಮಳೆ ಬಂತು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ DAP ಅಥವಾ ಯೂರಿಯಾನ ಕೊಟ್ಟು ಮುಗಿಸ್ಬಿಡ್ತಾರೆ ಅಷ್ಟೇ. ಅದರಿಂದ ಏನಾಗುತ್ತೆ, ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳ ಲಭ್ಯತೆ ಆಗ್ದೇನೆ ಆಗ್ಲೂ ಅಷ್ಟೇ ಕಾಳುಗಳು ಜಳ್ಳಾಗುವಂತ ಸಾಮರ್ಥ್ಯ ಜಾಸ್ತಿ ಇರ್ತದೆ ಅವಕಾಶಗಳು. ಸೊ ಅದರಿಂದ ನೀವೇನ್ ಮಾಡ್ಬೇಕಾಗುತ್ತೆ, ಪ್ರತಿ ಎಕರೆಗೆ ಯಾವಾಗ್ಲೂ ಅಷ್ಟೇ ಕೊಟ್ಟಿಗೆ ಗೊಬ್ಬರ ಬಂದು 2.5-3 ಟನ್ ಪ್ರತಿ ಎಕರೆಗೆ ಕಡ್ಡಾಯವಾಗಿ ಬಳಸ್ಬೇಕು. ಅದು ಏನು, ಬಿತ್ತನೆ ಮಾಡೋದಿಕ್ಕೆ 15-20 ದಿನ ಮುಂಚಿತವಾಗಿ ಮಣ್ಣು ಸೇರಿಸ್ಬೇಕು. ತದನಂತರ ಏನ್ ಮಾಡ್ಬೇಕು, ಬಿತ್ತನೆ ಸಮಯದಲ್ಲಿ ಮತ್ತೆ ಅದನ್ನ ನಾವೇನ್ ಹೇಳ್ತೀವಿ, ಬಿತ್ತನೆ ಆದ 15-20 ಅಥವಾ 30 ದಿನಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ, ಟಾಪ್ ಡ್ರೆಸಿಂಗ್ ಅಂತ ಕರಿತೀವಿ. ಸೊ ಅಂದ್ರೆ ಯೂರಿಯಾನ ಕೊಡ್ಬೇಕಾಗುತ್ತೆ. ಅದು ಎಷ್ಟು ಒಟ್ಟಾರೆ ನಿಮಗೆ ಬಂದು 1 ಎಕರೆಗೆ ನೀವು ಸೂರ್ಯಕಾಂತಿ ಬೆಳಿತೀವಿ ಅಂತ ಹೇಳಿದ್ರೆ ಎಕರೆಗೆ ನೀರಾವರಿಗಾದ್ರೆ 36 ಕೆಜಿ ಸಾರಜನಕ ಕೊಡ್ಬೇಕಾಗುತ್ತೆ, 36 ಕೆಜಿ ರಂಜಕ ಕೊಡ್ಬೇಕಾಗುತ್ತೆ, 25 ಕೆಜಿ ಪೊಟ್ಯಾಶ್ ಕೊಡ್ಬೇಕಾಗುತ್ತೆ. ಅದೇ ಮಳೆ ಆಶ್ರಿತ ಪ್ರದೇಶದ ರೈತ ಬಾಂಧವರು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ 15 ಕೆಜಿ ಸಾರಜನಕ, 20 ಕೆಜಿ ರಂಜಕ, 15 ಕೆಜಿ ಪೊಟ್ಯಾಶ್ ಅನ್ನ ಕೊಡ್ಬೇಕಾಗುತ್ತೆ. ಇದನ್ನ ಕಂಪಲ್ಸರಿ ಕೊಡ್ಬೇಕು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಉತ್ತಮ ಇಳುವರಿ ಪಡಿಬಹುದು. ಮತ್ತೆ ಅಲ್ಲಿನ ಇನ್ನೊಂದು ಹೇಳಿದೆ, ಲಘು ಪೋಷಕಾಂಶಗಳನ್ನ ಬಳಕೆ ಮಾಡ್ತಾ ಇಲ್ಲ ಅಂತ. ಕಾಳು ಚೆನ್ನಾಗಿ ಕಟ್ಟಬೇಕು, ಕಾಳು ದಪ್ಪ ಆಗ್ಬೇಕು, ಇಳುವರಿ ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ಸತುವಿನ ಸಲ್ಫೇಟ್ ಅಂತ ಬರುತ್ತೆ, ಅದನ್ನ ಪ್ರತಿ ಎಕರೆಗೆ 4 ಕೆಜಿ, ಮತ್ತೆ ಬೊರಾಕ್ಸ್ ಬರುತ್ತೆ, ಆ ಬೊರಾಕ್ಸ್ ನ ಪ್ರತಿ ಎಕರೆಗೆ 6 ಕೆಜಿ ರೀತಿಯಲ್ಲಿ ನೀವು ಬಳಸ್ಬೇಕಾಗುತ್ತೆ. ಅದನ್ನ ಕಡ್ಡಾಯವಾಗಿ ಬಳಸ್ಬೇಕು, ಯಾವುದೇ ಕಾರಣಕ್ಕೂ ಮರಿಬೇಡಿ ಅದನ್ನ ದಯವಿಟ್ಟು. ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಇಳುವರಿ ಪಡೆಯೋದ್ರಲ್ಲಿ ನಿಮ್ಗೆ ಯಾವುದೇ ಸಂದೇಹ ಇರೋದಿಲ್ಲ. ಆದ್ರೆ ಇಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಸಾರಜನಕ ಒಂದೊಂದು ಮಾತ್ರ 2 ಕಂತಲ್ಲಿ ಕೊಡ್ಬೇಕಾಗುತ್ತೆ. ಅಂದ್ರೆ ಈಗ ನೋಡಿ, ನೀರಾವರಿ 36 ಕೆಜಿ ಹೇಳಿದೀನಿ, ಖುಷ್ಕಿಗಾದ್ರೆ 15 ಕೆಜಿ ಹೇಳಿದ್ದೀನಿ, ಅದನ್ನ 2 ಭಾಗ ಮಾಡ್ಕೋಬೇಕಾಗುತ್ತೆ. 50% ಭಾಗನ ಏನ್ ಮಾಡ್ಬೇಕು, ನೀವು ಬಿತ್ತನೆ ಟೈಮ್ ಸಮಯದಲ್ಲಿ ಕೊಡ್ಬೇಕು. ಇನ್ ಉಳಿದಿರುವಂತದ್ನ ಯಾವಾಗ ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಬಿತ್ತನೆ ಆದ 30-35 ದಿನಗಳಿಗೆ ಉಳಿದಂತಹ ಸಾರಜನಕನ ಅದು ಯಾವ ರೀತಿ ಕೊಡ್ತೀರ, ಯೂರಿಯಾ ರೂಪದಲ್ಲಿ ಕೊಡ್ಬೇಕಾಗತ್ತೆ. ಯೂರಿಯಾ ರೂಪದಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಉತ್ತಮ ಬೆಳವಣಿಗೆಯನ್ನ ನಾವು ಕಾಣಬಹುದು. ಈ ರೀತಿ ನೀವು ಪೋಷಕಾಂಶಗಳನ್ನ ಕೊಟ್ಟಿದ್ದೆ ಅದರಲ್ಲಿ ಒಳ್ಳೆ ಇಳುವರಿ ಪಡೆದ್ರೆ ಯಾವುದೇ ಸಂದೇಹ ಇರೋದಿಲ್ಲ. ಮಣ್ಣಿಗೆ 6 ಕೆಜಿ ಬೊರಾಕ್ಸ್ ಹೇಳಿದೀನಿ, ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಕಾಳು ಚೆನ್ನಾಗಿ ಕಟ್ಟುವಿ ಮತ್ತೆ ಎಣ್ಣೆ ಅಂಶ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಬೊರಾಕ್ಸ್ ನ ನೀವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೊರಾಕ್ಸ್ ನ ನೀವೇನ್ ಮಾಡ್ಬೇಕು, ಹೂ ಅರಳಿರುವಂತ ಸಮಯದಲ್ಲಿ ಸಿಂಪರಣೆ ಮಾಡಬೇಕು. ಇದು ಯಾವುದೇ ರೀತಿಯಾದಂತಹ ದುಷ್ಪರಿಣಾಮಗಳು ಇರೋದಿಲ್ಲ. ಸೊ ಕಡ್ಡಾಯವಾಗಿ ಇದನ್ನ ನೀವು ಸಿಂಪರಣೆ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಪರಾಗಸ್ಪರ್ಶಕ್ಕೂ ಕೂಡ ಸಹಾಯ ಮಾಡುತ್ತೆ, ಮತ್ತೆ ಕಾಳು ಕಟ್ಟೋದಿಕ್ಕೆ ತುಂಬಾ ಸಹಾಯಕಾರಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ನಂತರ ಸಸಿ ವಿರಳ ಮಾಡುವುದು ಅಂತ ಕರಿತೀವಿ ಅಂತ ಹೇಳಿದ್ರೆ ಏನ್ ಮಾಡಿರ್ತೀವಿ, ಬಿತ್ತನೆ ಮಾಡೋ ಸಮಯದಲ್ಲಿ ಕೆಲವೊಂದ್ಸಲ ಸಾಲ್ ಬಿತ್ತನೆ ಮಾಡ್ಬೇಕಾದ್ರೆ ಒಂದೊಂದು ಗುಳಿಗೆ 2-3 ಬೀಜ ಇಟ್ಕೊಂಡು ಹೊರಟೋಗಿರ್ತೀವಿ. ಸೊ ಅಲ್ಲಿ 2-3 ಬೀಜಗಳು ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲೇನೆ ಒಂದು ಕಾಂಪಿಟೇಷನ್ ಇಟ್ಕೊಳ್ಳೋದ್ರಿಂದ, ಪ್ರತಿಸ್ಪರ್ಧೆ ಇಟ್ಕೊಳ್ಳೋದ್ರಿಂದ ಗಿಡಗಳು ಸರಿಯಾದ ರೀತಿಯಲ್ಲಿ ಬರೋದಿಲ್ಲ. ಸೊ ಅದನ್ನ ನಾವು ತಡೆಗಟ್ಟಬೇಕು, ಒಂದು ಸದೃಢವಾದ ಗಿಡ ಉಳ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಬಿತ್ತನೆಯಾದ 15-20 ದಿನಗಳೊಳಗೆ ಏನ್ ಮಾಡ್ಬೇಕಾಗುತ್ತೆ, ಹೆಚ್ಚಿರುವಂತಹ ಸಸಿಗಳನ್ನ ನೀವು ಕಿತ್ತಾಕ್ಬಿಡ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಸಸಿಗಳನ್ನ ವಿರಳ ಮಾಡೋದು ಅಂತ ಕರಿತೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ತೇವಾಂಶನ ಉಳಿದಂತಹ ಗಿಡಗಳು ಸದುಪಯೋಗ ಪಡೆದುಕೊಂಡು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಬರೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ನಿಮ್ಗೆ ಹೇಳಿದೆ ಏನು, 30-35 ದಿನಗಳಲ್ಲಿ ಯೂರಿಯಾನ ಕೊಡಬೇಕಾಗುತ್ತೆ 50% ಅಂತ. ಅದೇ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಅಂತರ ಬೇಸಾಯ ಅಂದ್ರೆ ಮಧ್ಯಂತರ ಬೇಸಾಯ ಅಂತ ಕರಿತೀವಿ. ಇಲ್ಲಿ ಏನಂದ್ರೆ ಬಾಳು ಹೊಡೆಯೋದು ಅಥವಾ ಮಣ್ಣೇರಾಕೋದು ಅಂತ ಕರಿತೀವಿ. ಸೊ ಆ ರೀತಿ ಮಣ್ಣೇರಾಕೋದು ಬಾಳು ಹೊಡೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ತಟ್ಟೆ ಭಾರವಾಗ್ತಾ ಹೋಗುತ್ತೆ. ಆ ಭಾರ ಆದಾಗ ಏನಾಗುತ್ತೆ, ಗಾಳಿ ಜೋರಾಗಿ ಬೀಸಿದ್ರೆ ಗಿಡಗಳು ಮುರಿದು ಬೀಳುವಂತ ಸಾಧ್ಯತೆ ಮತ್ತೆ ಮಲ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನ ನೀವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಮಣ್ಣನ್ನ ಏರ್ ಹಾಕ್ಬೇಕಾಗುತ್ತೆ. ಮಣ್ಣನ್ನ ಏರ್ ಹಾಕೋದ್ರಿಂದ ಏನಾಗುತ್ತೆ, ಅದಕ್ಕೆ ಸಪೋರ್ಟ್ ಸಿಗುತ್ತೆ. ಸೊ ಅದಕ್ಕೆ ಆಧಾರ ಸಿಕ್ಕಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಗಿಡಗಳು ಮಲಗೋದಿಲ್ಲ. ಅದರಿಂದ ದಯವಿಟ್ಟು ಈ ಪದ್ಧತಿನ ಕೂಡ ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತೀವಿ, ನೀರು ನಿರ್ವಹಣೆ ಅಂತ. ಈಗ ಮಳೆಯಾಶ್ರಿತ ಪ್ರದೇಶ ಆಯ್ತು ಅಂತ ಹೇಳಿದ್ರೆ ಯಾವ ರೀತಿ ಅಂತ ನಿರ್ವಹಣೆ ಬರೋದಿಲ್ಲ. ಅದು ಏನಂದ್ರೆ ಕೃಷಿ ಹೊಂಡಗಳೇನಾದ್ರೂ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ, 1 ಅಥವಾ 2 ರಕ್ಷಣಾತ್ಮಕ ನೀರಾವರಿ ಕೊಡೋದಿಕ್ಕೆ ಸಹಾಯ ಆಗುತ್ತೆ. ಅದನ್ನ ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, ಈಗ ನೀವೇನಾದ್ರೂ ಮರಳು ಮಿಶ್ರಿತ ಕೆಂಪು ಮಣ್ಣುಗಳಲ್ಲಿ ಏನಾದ್ರೂ ನೀವು ಬೆಳೆನ ಬೆಳೆದಿದ್ದೀವಿ ಅಂದ್ರೆ, ಪ್ರತಿ 8 ದಿನಗಳಿಗೊಮ್ಮೆ ನೀರನ್ನ ಕೊಡ್ಬೇಕಾಗುತ್ತೆ. ಅದೇ ಕಪ್ಪು ಭೂಮಿನಲ್ಲಿ ನೀರಾವರಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಕಪ್ಪು ಭೂಮಿ ಅಥವಾ ಮರಳಾಗ್ಲಿ ಎರಡರಲ್ಲೂ ಮಳೆಯಾಶ್ರಿತ ಆದ್ರೆ ನಿಮ್ಗೆ ಕೃಷಿ ಹೊಂಡ ಇದ್ರೆ ಕೊಡ್ತೀರಾ, ಇಲ್ಲ ನೀರಾವರಿ ನಿಮ್ಗೆ ಅವಕಾಶ ಇದೆ ಬೋರ್ವೆಲ್ ಗಳಿದಾವೆ ಅಂತ ಹೇಳಿದ್ರೆ, 8 ದಿನಕ್ಕೊಂದ್ಸಲ ಮರಳು ಮಿಶ್ರಿತ ಮಣ್ಣುಗಳಲ್ಲಿ ನೀರು ಕೊಡ್ಬೇಕಾಗುತ್ತೆ. ಕಪ್ಪು ಭೂಮಿ ಆಯ್ತು ಅಂತ ಹೇಳಿದ್ರೆ 15 ದಿನಗಳೊಮ್ಮೆ ನೀರನ್ನ ಕೊಡೋದ್ರಿಂದ ತುಂಬಾ ಸದುಪಯೋಗ. ಅದೇ ನೋಡಿ, ಇದ್ರಲ್ಲಿ ಬಂದ್ರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಬಂದ್ರೆ ಯಾವಾಗ ನೀರು ಕೊಟ್ರೆ ನಿಮ್ಗೆ ಒಳ್ಳೆ ಇಳುವರಿ ಪಡಿಬಹುದು ಅಂತ ಹೇಳಿದ್ರೆ, ಮೊಗ್ಗು ಅಥವಾ ಹೂ ಕಚ್ಚುವ ಹಂತದಲ್ಲಿ ಮತ್ತೆ ಕಾಳು ಕಟ್ಟುವ ಹಂತದಲ್ಲಿ, ಈ ಸಮಯದಲ್ಲಿ ನೀವು ರಕ್ಷಣಾತ್ಮಕ ನೀರಾವರಿ ಕೊಟ್ಟದ್ದೇ ಆಯ್ತು ಅಂತ ಹೇಳಿದ್ರೆ ಹೆಚ್ಚಿನ ಇಳುವರಿನ ನೀವು ಪಡಿಬಹುದಾಗಿರುತ್ತೆ. ದಯವಿಟ್ಟು ಅದರಿಂದ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳಿ. ಕೃಷಿ ಹೊಂಡ ಮಾಡ್ಕೊಂಡು ರಕ್ಷಣಾತ್ಮಕ ನೀರಾವರಿ ಕೊಡೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಂತ ರೈತರಲ್ಲಿ ನಾನು ಕೇಳ್ಕೊತೀನಿ ನಾನು ನಿಮ್ಮನ್ನು. ಅದಾದ ನಂತರ ಈಗ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂತಹ ತೊಂದರೆ ಅಂದ್ರೆ ಕಳೆ. ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ತುಂಬಾ ನಮ್ಗೆ ಕರೆಗಳು ಬರ್ತಾ ಇರ್ತವೆ, ಮತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಸೊ ಈಗ ತೇವಾಂಶ ಸಾವಕಾಶವಾಗಿದೆ ಭೂಮಿಲಿ ನೀವು ಬಿತ್ತನೆ ಮಾಡಿದ ಮೇಲೆ ಅಂತ ಹೇಳಿದ್ರೆ, ಹಲವಾರು ಕಳೆನಾಶಕಗಳನ್ನ ನೀವು ಬಳಸ್ಬೋದು. ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಹೇಳಕ್ ಇಷ್ಟಪಡ್ತೀನಿ. ಯಾವ್ದಪ್ಪ ಅಂತ ಹೇಳಿದ್ರೆ, ಬುಟಾಕ್ಲೋರ್ ಅಂತ ಬರುತ್ತೆ, 50% ಅದನ್ನ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಪ್ರತಿ ಎಕರೆಗೆ 800 ಮಿಲಿಯಷ್ಟು ಬಳಸ್ಬೇಕಾಗುತ್ತೆ. ಅದು ಯಾವ ರೀತಿ ಯಾವಾಗ ಬಳಸ್ಬೇಕು, ಈಗ ನಾನು ಹೇಳ್ತಿರುವಂತಹ ಕಳೆ ಔಷಧಿಗಳೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ಬಿತ್ತನೆಯಾದ 3-5 ದಿನಗಳ ಒಳಗಡೆ ಸಾಕಷ್ಟು ತೇವಾಂಶ ಇದ್ದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಅದನ್ನ ನೀಡಬೇಕಾಗುತ್ತೆ. ಅದೇ ರೀತಿ ಅಲಾಕ್ಲೋರ್ 50% ಅಂತ ಬರುತ್ತೆ, ಅದನ್ನು ಅಷ್ಟೇನೆ 800 ಮಿಲಿ ಪ್ರತಿ ಎಕರೆಗೆ ಬಳಸ್ಬೇಕಾಗುತ್ತೆ. ಅದೇ ರೀತಿ ಪೆಂಡಿಮೆಥಿಲಿನ್, ಅದೇನಂದ್ರೆ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಸಿಗುತ್ತೆ, 38.7 ಅಂದ್ರೆ 38.7 ಅಂತ ಸಿಗುತ್ತೆ. ಸೊ ಅದನ್ನ ನೀವು 750 ಮಿಲಿ ಪ್ರತಿ ಎಕರೆಗೆ ಬಳಸೋದ್ರು. ಅದಕ್ಕೆ ಎಷ್ಟು ಮಿಶ್ರಣ ನೀರಿನ ಮಿಶ್ರಣ ಜೊತೆ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಎಕರೆಗೆ 250-300 ಲೀಟರ್ ನೀರಿಗೆ ಅದನ್ನ ನೀವು ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಮಿಶ್ರಣ ಮಾಡಿಕೊಂಡು ಹಿಂಬದಿಲಿ ಬರಬೇಕು, ಸಿಂಪರಣೆ ಮಾಡ್ತಾ ಹಿಂಬದಿನಲ್ಲಿ ಬರಬೇಕು. ಹಿಂಬದಿಯಾಗಿ ಬಂದದ್ದೇ ಆಯ್ತು ಅಂದ್ರೆ ಯಾವ್ದೇ ರೀತಿಯಾದಂತ ತೊಂದರೆ ಇರಲ್ಲ. ಅದೇ ನೀವು ಹೊಡ್ಕೊಂಡು ಮುಂದಕ್ಕೆ ಹೋಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ನೀವು ಅಲ್ಲಿ ಔಷಧಿ ಹೊಡೆದ್ದು ಅದು ಯಾವ್ದೇ ರೀತಿಯಾದಂತ ಆಗಲ್ಲ, ಮಣ್ಣು ಕಾಲು ಕಚ್ಕೊಳ್ಳುತ್ತೆ ಅಥವಾ ಅವಾಗ ಅದರದ್ದು ಏನು ಉಪಯೋಗ ಆಗೋದಿಲ್ಲ. ಸೊ ಇದರಿಂದ ಕಳೆ ನಿರ್ವಹಣೆಯಿಂದ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಇಷ್ಟು ಕಳೆನಾಶಕಗಳನ್ನ 3-5 ದಿನಗಳವರೆಗೆ ಹೊಡೆದದ್ದೇ ಆಯ್ತು ಅಂದ್ರೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಕಳೆ ನಿರ್ವಹಣೆ ಆಗುತ್ತೆ. ಅದಾದ ನಂತರ ನಿಮ್ಗೆ ನಾನು ಆಲ್ರೆಡಿ ತಿಳಿಸಿದ್ದೀನಿ, 30-35 ದಿನಗಳಲ್ಲಿ ಮಧ್ಯಂತರ ಬೇಸಾಯ ಮಾಡೋದ್ರಿಂದ ಉಳಿದಿರುವಂತಹ ಕಳೆಗಳನ್ನ ನಾವೇನ್ ಮಾಡಬಹುದು, ಅದನ್ನ ತಡೆಗಟ್ಟಬಹುದು, ಮತ್ತೆ ಬರದೆ ಮುಂದಿನ ರೀತಿಯಲ್ಲಿ ಬೆಳೆದೇ ರೀತಿ ಅದನ್ನ ಏನ್ ಮಾಡಬಹುದು, ನಿರ್ಬಂಧಿಸಬಹುದು. ಸೊ ಆತರ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಳೆ ನಿರ್ವಹಣೆ ಕಡಿಮೆ ಖರ್ಚಿನಲ್ಲಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ ಹೆಚ್ಚಾಗಿ ನಮ್ಗೆ ಖರ್ಚೆಲ್ಲಾಗೋದು ಅಂದ್ರೆ ಕಳೆ ನಿರ್ವಹಣೆಯಿಂದಲೇ. ನಾವಿಲ್ಲಿ ಕೊಟ್ಟು ನಾವಿಲ್ಲಿ ರೈತರ ಹತ್ರ ಮಾಹಿತಿ ಪಡೆದಿರೋ ಪ್ರಕಾರ ಒಂದ್ ಎಕರೆ ಅವ್ರು ಕರೆಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ 4,000-5,000 ತನಕನು ಖರ್ಚಾಗುತ್ತೆ. ಅದೇ ನೀವು ಕಳೆ ಔಷಧಿ ಹೊಡೆಯೋದ್ರಿಂದ ಏನಾಗುತ್ತೆ, ಮಧ್ಯಂತರ ಬೇಸಾಯನೂ ಉಳ್ಕೊಂಡು ನಿಮ್ಗೆ 1,500-2,000 ತನಕ ಖರ್ಚು ಉಳಿತಾಯ ಆಗುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ನಿಮ್ಗೆ ಅಲ್ಲೂ ಖರ್ಚು ಉಳಿತಾಯ ಆಗುತ್ತೆ. ನೋಡಿ, ನಾ ಮೊದ್ಲಿಂದನೇ ಹೇಳ್ಕೊ ಬರ್ತೇನೆ ಎಲ್ಲೆಲ್ಲಿ ನಿಮ್ಗೆ ಖರ್ಚು ಉಳಿತಾಯ ಆಗುತ್ತೆ ಅಂತ. ಸೊ ಇಷ್ಟು ಖರ್ಚು ಉಳಿತಾಯ ಆಯ್ತು ಅಂದ್ರೆ ನಿಮ್ಗೆ ಬರೋದೆಲ್ಲ ಲಾಭನೇ. ಇದು ಕಳೆ ನಿರ್ವಹಣೆ ಬಗ್ಗೆ ಮಾಹಿತಿ. ಅದೇ ರೀತಿ ಮತ್ತೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಸೂರ್ಯಕಾಂತಿ ಒಂದು ಮಣ್ಣನ್ನ ಬರಿದು ಮಾಡುವ ಮತ್ತೆ ಮಣ್ಣಿನ ಫಲವತ್ತತೆಯನ್ನ ಹಾಳು ಮಾಡುವಂತಹ ಬೆಳೆ. ಇರೋದು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನ ಪೋಷಕಾಂಶಗಳನ್ನ ಬರೆದು ಮಾಡುತ್ತೆ. ಹಾಗಂತ ನಾವು ಅದನ್ನ ಬಿಟ್ಬಿಡಕ್ಕಾಗಲ್ಲ, ಯಾಕಂದ್ರೆ ಅದು ಮುಖ್ಯವಾದಂತಹ ಎಣ್ಣೆಕಾಳು ಬೆಳೆ, ಅದು ನಾವು ಬೇಕೇ ಬೇಕು ಅದು. ಸೊ ಅದ್ರಿಂದ ಏನ್ ಮಾಡ್ಬೇಕು, ಬೆಳೆನೂ ಬೆಳೆಯಬೇಕು, ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ಕೋಬೇಕು. ಯಾವ ರೀತಿ ಮಾಡ್ಬೇಕು ಅನ್ನೋದಿಕ್ಕೆ, ನಾವು ಬರೀ ಏಕ ಬೆಳೆ ಪದ್ಧತಿಗೆ ಹೋಗೋ ಬದಲು ಅಂತರ್ ಬೆಳೆ ಪದ್ಧತಿಗೆ ಹೋಗೋದ್ರಿಂದ ತುಂಬಾ ಉಪಯೋಗಕಾರಿ ಇದೆ. ಅದರಿಂದ ತುಂಬಾ ಉಪಯೋಗಕಾರಿ ಇದಾವೆ. ಯಾವ ರೀತಿ ಬೆಳೆಗಳಿಗೆ ಹೋಗ್ಬೇಕಾಗುತ್ತೆ ನೋಡಿ, ಇವಾಗ ನೀವು ನೆಲಗಡಲೆ ಜೊತೆಗೆ ಸೂರ್ಯಕಾಂತಿನ ಬೆಳೀಬಹುದು, ನೆಲಗಡಲೆ ಜೊತೆಗೆ ಸೂರ್ಯಕಾಂತಿನ ಬೆಳಿಬಹುದು. ಯಾವ ರೀತಿ, 4 ಸಾಲು ನೆಲಗಡಲೆ ಅಂದ್ರೆ ಶೇಂಗಾ ಹಾಕೋದು, 2 ಸಾಲು ಸೂರ್ಯಕಾಂತಿ ಹಾಕೋದು, ಇಲ್ಲ 3 ಸಾಲು ನೆಲಗಡಲೆ ಹಾಕ್ಬೋದು, ಇಲ್ಲ 1 ಸಾಲು ಸೂರ್ಯಕಾಂತಿ ಹಾಕೋದು, ಅಥವಾ 4 ಸಾಲು ನೆಲಗಡಲೆ ಹಾಕಿ 1 ಸಾಲು ಸೂರ್ಯಕಾಂತಿ ಹಾಕೋಬಹುದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೆ ನಂತರ ತೊಗರಿನೂ ಬರುತ್ತೆ, ತೊಗರಿ ಕೂಡ ಅಷ್ಟೇನೆ. ನೀವೇನ್ ಮಾಡೋ, 1 ಸಾಲು ತೊಗರಿ ಹಾಕಿ 2 ಸಾಲು ಸೂರ್ಯಕಾಂತಿ ಹಾಕ್ಬೋದು, ಇಲ್ಲ ಅಂದ್ರೆ 1 ಸಾಲು ತೊಗರಿ 1 ಸಾಲು ಸೂರ್ಯಕಾಂತಿ ಹಾಕ್ಬೋದು. ಅಥವಾ ರಾಗಿ, ಯಾಕಂದ್ರೆ ಈ ಕಡೆ ರಾಗಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ರಾಗಿನ ಕೂಡ ಬೆಳೀತಾರೆ. ಸೊ ಇಲ್ಲಿ ನೀವೇನ್ ಮಾಡಬಹುದು, 4 ಸಾಲು ರಾಗಿ ಬೆಳೆದು 2 ಸಾಲು ಸೂರ್ಯಕಾಂತಿ ಬೆಳಿಬಹುದು. ಮತ್ತೆ ಇನ್ನೂ ತುಂಬಾ ಉಪಯುಕ್ತವಾದದ್ದು ಅಂದ್ರೆ ಹರಳು, ಯಾಕಂದ್ರೆ ಅದು ತುಂಬಾ ಇದರಲ್ಲಿ ಬರಳನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರೋದ್ರಿಂದ 1 ಸಾಲು ಹರಳು 1 ಸಾಲು ಸೂರ್ಯಕಾಂತಿನ ಹಾಕ್ಬೋದು. ಮಳೆ ಬರದೆ ನಿಮ್ಗೆ ಸೂರ್ಯಕಾಂತಿಯಿಂದ ಏನಾರ ನಷ್ಟ ಆಯ್ತು ಅಂದ್ರೆ ಅದನ್ನ ನೀವು ಹರಳಲ್ಲಿ ತುಂಬಿಕೋಬಹುದು. ಸ್ವಲ್ಪ ಮಟ್ಟಿಗೆ ನೀವು ಮಾಡಿರುವಂತ ಖರ್ಚನ್ನ ಅದು ನಿಮ್ಗೆ ವಾಪಸ್ ಬರ್ತದೆ. ಜೊತೆಗೆ ನೀವೇನ್ ಮಾಡ್ಬೋದು, ಹೆಸರು ಅಥವಾ ಉದ್ದು ಅದನ್ನೇನ್ ಮಾಡ್ಬೋದು, 4 ಸಾಲು ಹಾಕಿ 2 ಸಾಲು ಸೂರ್ಯಕಾಂತಿ ಹಾಕ್ಬೋದು, ಅಥವಾ 3 ಸಾಲು ಹೆಸರು ಅಥವಾ ಉದ್ದು ಹಾಕಿ 1 ಸಾಲು ನೀವೇನ್ ಮಾಡ್ಬೋದು, ಸೂರ್ಯಕಾಂತಿ ಬೆಳೆನ ಬೆಳಿಬಹುದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಹಾಕಿರೋದೆಲ್ಲ ದ್ವಿದಳ ಬೆಳೆಗಳು. ಸೊ ಅಲ್ಲೇನಾಗುತ್ತೆ, ಎಲೆ ಉದುರೋದುತ್ತೆ. ಜೊತೆಗೆ ನೀವು ನೆಲಗಡಲೆ, ತೊಗರಿ, ಹೆಸರು, ಉದ್ದು ಇವೆಲ್ಲ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಬೇರಿನಲ್ಲಿ ಬೇರು ಗಂಟುಗಳು ಉತ್ಪತ್ತಿ ಆಗ್ತವೆ. ಬೇರು ಗಂಟಿನಲ್ಲಿ ರೈಜೋಬಿಯಂ ಅಂತ ಒಂದು ಜೀವಾಣು ಇರುತ್ತೆ. ಆ ಜೀವಾಣು ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸಾರಜನಕ ನಮ್ಮ ವಾತಾವರಣದಲ್ಲಿ ಸಿಗುವಂತದ್ದು ಫ್ರೀಯಾಗಿ ಸಿಗುತ್ತೆ ನಿಮ್ಗೆ ಉಚಿತವಾಗಿ, ಅದನ್ನೇನ್ ಮಾಡುತ್ತೆ, ಸ್ಥಿರೀಕರಿಸಿ ಭೂಮಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಈ ಕಡೆ ಎಲೆಗಳು ಉದುರುತ್ತೆ, ಸಾರಜನಕನೂ ಇದಾಗುತ್ತೆ. ಇದರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮನ ಬೀರೋದಿಲ್ಲ. ಜೊತೆಗೆ ಉತ್ತಮ ಸೂರ್ಯಕಾಂತಿ ಇಳುವರಿನ ಪಡೆಯುವಲ್ಲಿ ನೀವು ಯಶಸ್ವಿಯಾಗ್ಬೋದು, ಮತ್ತೆ ಕಳೆ ನಿರ್ವಹಣೆಯಲ್ಲೂ ಕೂಡ ಯಶಸ್ವಿಯಾಗ್ಬೋದು. ಯಾಕಂದ್ರೆ ಕಳೆ ನಿರ್ವಹಣೆಯಲ್ಲೂ ಕೂಡ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಸೊ ಆದ್ರಿಂದ ಪದ್ಧತಿಗಳಿಗೆ ಹೋಯ್ತು ಅಂತ ಹೇಳಿದಾಗ ಏನಾಗುತ್ತೆ, ಸಡನ್ ಆಗಿ ಅಕಾಲಿಕ ಬರ ಬಂದ್ರು ಕೂಡ ತಡ್ಕೊಳ್ಳುವಂತ ಸಾಮರ್ಥ್ಯ ಇರ್ತವೆ. ತೇವಾಂಶ ಕಡಿಮೆ ಪ್ರಮಾಣದಲ್ಲಿ ನೋಡಿ, ಈಗ ಹೆಸರು ಉದ್ದು ಹಾಕೊಂಡ್ರೆ ನಿಮ್ಗೆ 60 ದಿನದಲ್ಲಿ ಬೆಳೆ ಮುಗಿದೋಗುತ್ತೆ. ಅವ್ ತೇವಾಂಶನ ಬಳಸ್ಕೊಂಡು ಅಲ್ಲಾದ್ರೂ ಪಡ್ಕೋಬಹುದು. ಇಲ್ಲಿ ಹರಳು ಅಂತ ಹೇಳಿದೆ, ಹರಳಿಗೆ ಮಳೆ 1 ತಿಂಗಳು ಮಳೆ ಬಂದಿಲ್ಲ ಅಂದ್ರೆ ತಡೆಯುವಂತ ಸಾಮರ್ಥ್ಯ ಇದೆ. ಅಲ್ಲೇನಾಗುತ್ತೆ, ಆ ಬೆಳೆ ನಿಮ್ ಸೂರ್ಯಕಾಂತಿ ಮಿಸ್ ಆಯ್ತು ಅಂದ್ರೆ ಹರಳಿನಿಂದ ಪಡ್ಕೋಬಹುದು. ಸೊ ಈ ರೀತಿ ಹಲವಾರು ಉಪಯೋಗಗಳಿದಾವೆ. ಅದ್ರಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರೈತ ಬಾಂಧವರಿಗೆಲ್ಲರಿಗೂ ದಯವಿಟ್ಟು ಅಂತರ್ ಬೆಳೆ ಪದ್ಧತಿಗೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಇಷ್ಟು ಬೇಸಾಯ ಪದ್ಧತಿಗಳನ್ನ ನೀವು ಅನುಸರಿಸಿದ್ದೇ ಆಯ್ದಲ್ಲಿ ನೀವು ಹೆಚ್ಚಿನ ಇಳುವರಿ ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇರುವುದಿಲ್ಲ. ಸರ್, ಈಗ ನಾವು ಇಷ್ಟು ಹೊತ್ತು ಮಾತಾಡಿದ್ದು ಬೇಸಾಯ ಪದ್ಧತಿಗಳ ಬಗ್ಗೆ. ಸುನಿಲ್, ಒಂದು ಪ್ರಶ್ನೆ ಇದೆ. ಈಗ ನೀವೇ ತಿಳಿಸಿದ ಹಾಗೆ ಈ ಬೆಳೆಯ ಮೌಲ್ಯ ಹೆಚ್ಚಾಗಬೇಕಾದ್ರೆ ಕಾಳುಗಳು ಜಾಸ್ತಿ ಇರಬೇಕು, ಆ ಕಾಳುಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರಬೇಕು. ಅಂದ್ರೆ ಒಂದು ಹೂವಿನಲ್ಲಿ ಎಷ್ಟು ಗರಿಷ್ಠ ಸಾಧ್ಯವೋ ಅಷ್ಟು ಬಲಿತ ಕಾಳುಗಳು ನಾವು ಪಡ್ಕೊಳ್ಬೇಕು. ಇದಕ್ಕೆ ಪರಾಗಸ್ಪರ್ಶ ಬಹಳ ಚೆನ್ನಾಗಿ ಆಗಬೇಕಾಗತ್ತೆ. ಕೆಲವೊಂದು ಅಭ್ಯಾಸಗಳಿದೆ ಕೃತಕವಾಗಿ ಮಾಡುವಂತದ್ದು, ಕೈಗೆ ಗೌಸನ್ನ ಹಾಕಿ ಹೂಗಳನ್ನೆಲ್ಲ ಸೌರ್ತಾ ಹೋಗೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಜೇನು ನೊಣಗಳನ್ನ ನಾವು ಜೇನು ಪೆಟ್ಟಿಗೆಗಳಲ್ಲಿ ಸಾಕಬೇಕಾಗತ್ತೆ. ಜೇನು ಪೆಟ್ಟಿಗೆ ಇದ್ರೆ ಒಳ್ಳೇದು, ತುಂಬಾ ಒಳ್ಳೇದು ಸರ್, ಅದು ತುಂಬಾ ಒಳ್ಳೇದು. ಸೊ ಅದನ್ನ ಬೆಳೆಸೋದ್ರಿಂದ ನಮ್ಗೆ ಏನಾಗುತ್ತೆ, ಈ ಕಡೆ ಜೇನು ಕೂಡ ನಮ್ಗೆ ಜೇನುತುಪ್ಪ ಸಿಗುತ್ತೆ, ಜೊತೆಗೆ ನಮ್ಗೆ ಇಲ್ಲಿ ಪರಾಗಸ್ಪರ್ಶನು ತುಂಬಾ ಉತ್ತಮ ರೀತಿಲಿ ಆಗುತ್ತೆ. ಜೊತೆಗೆ ನಮ್ಗೆ ಇಲ್ಲಿ ಮುಖ್ಯವಾಗಿ ಕೆಲವೊಂದು ರೋಗಗಳು ಮತ್ತೆ ಕೀಟಗಳ ಬಾಧೆಯಲ್ಲಿ ಕಂಡು ಬಂದಿರುತ್ತೆ ಸೂರ್ಯಕಾಂತಿನಲ್ಲಿ. ಸೊ ಯಾವ ರೋಗ ಕೀಟ ಬಾಧೆಗಳು ಅಂತ ಹೇಳಿದ್ರೆ, ಎಲೆ ತಿನ್ನುವ ಕೀಟಗಳಿರ್ಬೋದು ಅಥವಾ ಕಪ್ಪು ತಲೆ ಕಂಬಳಿ ಹುಳುಗಳು ಏನ್ ಮಾಡ್ತವೆ ಅಂದ್ರೆ, ಎಲೆ ಕೆಳಗಡೆ ಅದು ಸೇರ್ಕೊಂಡು ಏನ್ ಮಾಡ್ತವೆ, ತಿಂತ ಹೋಗುತ್ತೆ. ಕೆಲವೊಂದ್ಸಲ ಏನ್ ಮಾಡುತ್ತೆ, ತೆನೆಗಳನ್ನ ಕೊರಿತಾ ಇರ್ತವೆ. ಆ ತೆನೆಗಳನ್ನ ಕಾಳುಗಳನ್ನ ತಿಂದಾಗ ಏನಾಗುತ್ತೆ, ಅದು ಮಾರ್ಕೆಟ್ ನಲ್ಲಿ ನಮ್ಗೆ ಒಳ್ಳೆ ಇದಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ನಾವೇನ್ ಮಾಡ್ಬೇಕಾಗುತ್ತೆ, ಅವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕಾಗುತ್ತೆ. ಸೊ ಯಾವ ರೀತಿ ಇವನ್ನ ಸಮಗ್ರ ರೀತಿಯಲ್ಲಿ ಇವನ್ನೆಲ್ಲ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಮಾಗಿ ಉಳುಮೆ ಮಾಡ್ಬೇಕಾಗುತ್ತೆ. ಮಾಗಿ ಉಳುಮೆ ಮಾಡೋದ್ರಿಂದ ಈ ಕೀಟಗಳ ಏನು ಕೋಶಗಳಿರ್ತವೆ, ಆ ಕೋಶಗಳೆಲ್ಲಾನು ನಾವು ಅಲ್ಲೇ ಸಾಯಿಸ್ಬೋದು. ಬಿಸಿಲಿಗೆ ಅವು ಹೊರದಾಗ ಏನಾಗುತ್ತೆ, ಅವರ ಕೆಲವು ಪಕ್ಷಿಗಳು, ಪರಭಕ್ಷ ಪಕ್ಷಿಗಳು ಏನ್ ಮಾಡ್ತಾವೆ ಅವನ್ನ ತಿಂದ್ಬಿಡ್ತಾವೆ. ಸೊ ಅದು ಒಂದು ಉತ್ತಮವಾದಂತದ್ದು. ಆಮೇಲೆ ಏನು, ಸೂರ್ಯಕಾಂತಿನ ಯಾವಾಗ್ಲೂ ಅಷ್ಟೇ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ದೋಣಿ ಬದುಗಳಲ್ಲಿ ಬೆಳಿಬೇಕು. ಸೊ ಈ ದೋಣಿ ಬದುಗಳಲ್ಲಿ ಬೆಳೆಯೋದ್ರಿಂದ ಕೀಟ ಬಾಧೆಗಳ ಹಾವಳಿನೂ ಕೂಡ ನಾವು ಕಡಿಮೆ ಮಾಡಬಹುದು. ಮತ್ತೆ ಜಮೀನಿನಲ್ಲಿ ಕಳೆಗಳನ್ನ ಇಲ್ದಾಗ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ, ನಮ್ಮ ಬೆಳೆ ಇಲ್ಲ ಅಂದಾಗ ಏನ್ ಮಾಡ್ತಾವು, ಪರ್ಯಾಯ ಬೆಳೆಗಳಿಗೆ ಹೋಗ್ತಾವೆ. ಅದ್ರಲ್ಲಿ ಕಳೆಗಳ ಪರ್ಯಾಯ ಸಸ್ಯಗಳಿರ್ತವಾಗಿ ಅದು ನಿರ್ವಹಣೆ ಮಾಡ್ತಾ ಕಾರ್ಯನಿರ್ವಹಿಸ್ತವೆ. ಅಲ್ಲಿ ಮೊಟ್ಟೆ ಇಕ್ಕು ಮರಿಗಳಾಗಿ ಅಲ್ಲಿ ಇರ್ತವೆ, ನಮ್ಮ ಬೆಳೆ ಹಾಕಿದ ತಕ್ಷಣ ಅದ್ರ ಮೇಲೆ ಬಂದ್ಬಿಡ್ತಾವ ಅವು. ಸೊ ಅದರಿಂದ ನಾವೇನ್ ಮಾಡ್ಬೇಕು, ಜಮೀನಲ್ಲಿ ಯಾವುದೇ ರೀತಿಯಾದಂತಹ ಕಳೆಗಳನ್ನ ಇಲ್ದಿರೋ ರೀತಿ ನೋಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ರಸ ಹೀರುವ ಕೀಟಗಳು ಬಂದಿದ್ದಾವೆ ಅಂತ ಹೇಳಿದ್ರೆ, ಈಗ ನಮ್ಗೆ ಆಲ್ರೆಡಿ ಹೇಳಿದೆ ನಾನು, ಯಾವುದು ನೆಕ್ರೋಸಿಸ್ ನಂಜು ರೋಗ ಅಂತ ಒಂದು ರೋಗ ಬಂತು ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಬೀಜೋಪಚಾರ ಮಾಡ್ಬೇಕು ಅಂತ ಹೇಳಿದೆ. ಸೊ ಅದು ನಮ್ಮಲ್ಲಿ ಮೇಜರ್ ಆಗಿ ಕಾಣಿಸ್ಕೊಂಡಿರುವಂತಹ ಕೀಟಬಾಧೆ, ಆ ಕೀಟಬಾಧೆಯಿಂದ ಕಾಣಿಸ್ಕೊಳ್ಳುವಂತಹ ರೋಗಬಾಧೆ, ಅದನ್ನ ನೀವು ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ ಬೀಜೋಪಚಾರ ಅತಿ ಮುಖ್ಯವಾಗಿ ಮಾಡಬೇಕು ಅಂತ. 5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ನೀವು ಬಳಸೋದ್ರಿಂದ, ಅದನ್ನ ಲೇಪ ಮಾಡಿ ನೆರಳಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡೋದ್ರಿಂದ ಅದನ್ನ ನೀವು ತಡೆಗಟ್ಟಬಹುದು ಅಂತ ಹೇಳಿದೆ. ಅದೇ ರೀತಿ ಇನ್ನು ಕೆಲವೊಂದು ಪದ್ಧತಿಗಳಿದ್ದಾವೆ ಈ ರೋಗದಿಂದ ಮುಕ್ತಗೊಳ್ಬೇಕು ಅಂತ ಹೇಳಿದ್ರೆ, ಏನ್ ಮಾಡ್ಬೇಕಪ್ಪ ಅದನ್ನ ನಾವು ನೆಕ್ರೋಸಿಸ್ ನಂಜು ರೋಗನ ಹೋಗ್ಲಾಡಿಸ್ಬೇಕು ಅಂತ ಅಂದ್ರೆ, ಹೊಲದ ಬದು ಇರುತ್ತೆ ನೋಡಿ, ಅಂದ್ರೆ ಸಾಲುಗಳು ಬದುಗಳಿರ್ತಾವಲ್ಲ, ಅಲ್ಲಿ ಏನ್ ಮಾಡ್ಬೇಕು, 4 ಸಾಲು ಸಜ್ಜೆ ಶೇಕಡ 10-15ರಷ್ಟು ಹೆಚ್ಚು ಬೀಜವನ್ನು ಬಿತ್ತುವುದು. ಜೊತೆಗೆ ಏನ್ ಮಾಡ್ಬೇಕು, ಪ್ರತಿ ಕೆಜಿ ಬಿತ್ತನೆ ಬೀಜವನ್ನ ನಾನು ಆಲ್ರೆಡಿ ಹೇಳ್ದಂಗೆ 1 ml ಇಮಿಡಾಕ್ಲೋಪ್ರಿಡ್ ಇಂದ ಉಪಚಾರ ಮಾಡಿರ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕೀಟ ಬಾಧೆಗಳನ್ನ ನೀವು ತಡೆಗಟ್ಟಬಹುದು. ಜೊತೆಗೆ ಇನ್ನೊಂದ್ ಏನ್ ಮಾಡ್ಬೇಕಾಗುತ್ತೆ, 40ನೇ ದಿನ ಮತ್ತೆ 60ನೇ ದಿನದಲ್ಲಿ ಇನ್ನೂ ಒಂದ್ಸಲ ನೀವು ಇಮಿಡಾಕ್ಲೋಪ್ರಿಡ್ 17.8 SL ಈ ಕೀಟನಾಶಕನ ಪ್ರತಿ ಲೀಟರ್ ನೀರಿಗೆ 1/2 million ಸಿಂಪಡಿಸ್ಬೇಕಾಗುತ್ತೆ. ನೀವು ಸಿಂಪಡಿಸಿದ್ದೇ ಆಯ್ತು ಅಂತ ಹೇಳಿದ್ರೆ, ಈ ನಂಜು ನೆಕ್ರೋಸಿಸ್ ನಂಜು ರೋಗ ಅಂದ್ರೆ ಬಡ್ ನೆಕ್ರೋಸಿಸ್ ಅಂತ ಕರಿತೀವಿ, ಅದು ಯಾವುದೇ ಕಾರಣಕ್ಕೂ ಅದು ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದರಿಂದ ನೀವೇನ್ ಮಾಡಬಹುದು, ಮುಕ್ತಿನ ಹೊಂದಬಹುದು, ಯಾವುದೇ ರೀತಿಯಂತಹ ತೊಂದರೆಗಳಿರೋದಿಲ್ಲ. ಅದು ಬಿಟ್ರೆ ಇನ್ನು ಮುಖ್ಯವಾಗಿ ಕಾಣಿಸ್ಕೊಳ್ಳುವಂತಹ ರೋಗಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಎಲೆ ಚುಕ್ಕಿ ರೋಗ ಕಾಣಿಸ್ಕೊಳ್ಳುತ್ತದೆ, ಜೊತೆಗೆ ಬೂದಿ ರೋಗ ಕಾಣಿಸ್ಕೊಳ್ಳುತ್ತೆ, ತುಕ್ಕು ರೋಗಗಳು ಬರ್ತವೆ. ಈ ಎಲೆ ಚುಕ್ಕಿ ರೋಗ ಮತ್ತೆ ತುಕ್ಕು ರೋಗ ಬಂದಾಗ ನಾವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಮ್ಯಾಂಕೋಜೆಬ್ ಅಥವಾ ಜೈನೆಬ್ ಬರುತ್ತೆ, ಅದು 75 WP ನ ಏನ್ ಮಾಡ್ಬೇಕಾಗುತ್ತೆ, ನೀವು ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂನಂತೆ ಎಷ್ಟೇಳಿ 2.5 ಗ್ರಾಂನಂತೆ ಬೆರೆಸಿ ಬಿತ್ತನೆಯಾದ 20ನೇ ದಿನದಂದು ಮತ್ತೆ 40 ಮತ್ತೆ 60 ದಿನಗಳಲ್ಲಿ ನೀವು ಸಿಂಪಡಣೆ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ, ಈ ರೋಗಗಳು ಯಾವುದೇ ಕಾರಣಕ್ಕೂ ಕಾಣಿಸಿಕೊಳ್ಳೋದಿಲ್ಲ, ಈ ರೋಗದಿಂದ ನೀವು ಮುಕ್ತರಾಗಿರ್ಬೋದು, ಈ ಬೆಳೆನ ಮುಕ್ತವಾಗಿ ಇಡಬಹುದು. ಅದೇ ರೀತಿ ಇನ್ನೂ ಒಂದು ಮುಖ್ಯವಾದ ರೋಗ ಅಂತ ಹೇಳಿದ್ರೆ ಬೂದಿ ರೋಗ. ಇದೇನಾಗುತ್ತೆ, ಎಲೆ ಕಾಂಡ ಹಾಗೂ ತೆನೆಗಳ ಮೇಲೆ ಬಿಳಿ ಬೂದಿಯಂತೆ ಕಾಣಿಸ್ಕೊಳ್ತದೆ ಶಿಲೀಂಧ್ರಗಳ ಬೆಳವಣಿಗೆ ಆಗೋದು. ಸೊ ಇದನ್ನ ನೀವು ನಿರ್ವಹಿಸಬೇಕು ಅಂತ ಹೇಳಿದ್ರೆ ಏನ್ ಮಾಡಾಗುತ್ತೆ, ನೀರಿನಲ್ಲಿ ಕರಗುವ ಗಂಧಕ ವಾಟರ್ ಸಾಲ್ಯುಬಲ್ ಸಲ್ಫರ್ ಬರುತ್ತೆ, ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಂತೆ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಂತೆ ನೀವು ಸಿಂಪರಣೆ ಮಾಡಿದ್ದೇ ಆದಲ್ಲಿ, ಸೊ ನೀವು ಈ ಬೂದಿ ರೋಗನ ತಡೆಗಟ್ಟಬಹುದು ಇಲ್ಲ ಡೈಫೆನ್ ಕೊನೋಜಾಲ್ ಬರುತ್ತೆ 25 EC, ಅದನ್ನ ಅರ್ಧ ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಈ ಬೂದಿ ರೋಗದಿಂದ ನಾವು ಮುಕ್ತವಾಗಿ ಇಡಬಹುದು ಗಿಡಗಳನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟೂ ನೀವು ಸಮಗ್ರವಾಗಿ ಬೆಳೆನ ನಿರ್ವಹಣೆ ಮಾಡಿದ್ದೆ ಆದಲ್ಲಿ ಹೆಚ್ಚಿನ ಇಳುವರಿನ ಪಡ್ಕೊಂಡು ನಿಮ್ಮ ಮಣ್ಣನ್ನು ಕೂಡ ಸದೃಢವಾಗಿ ಇಟ್ಕೋಬಹುದು, ಅಂದ್ರೆ ಫಲವತ್ತತೆಯಿಂದ ಇಟ್ಕೊಂಡು ಸುಸ್ಥಿರ ಇಳುವರಿನ ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸುನಿಲ್, ಒಂದೇ ಒಂದು ಪ್ರಶ್ನೆ, ಸಜ್ಜೆ ಯಾತಕ್ ನೀವು ಇಲ್ಲಿ ಬಳಕೆ ಮಾಡಿದ್ರಿ? ಅದು ಬಲೆ ಬೆಳೆನಾ? ಹೌದು ಸರ್, ಹೌದು ಹೌದು. ಬಲೆ ಬೆಳೆದು ಹಾಕೋದ್ರಿಂದ ಈ ಮೇಲೆ ನಮ್ಮ ಸಸಿ ಒಳಗಡೆ ಬರೋದಿಲ್ಲ, ಸೂರ್ಯಕಾಂತಿಗೆ ಅಟ್ಯಾಕ್ ಆಗೋದಿಲ್ಲ. ಆಮೇಲೆ ಪರಾಗಸ್ಪರ್ಶ ಕೈಯಿಂದ ಮಾಡ್ಬೇಕು ಅಥವಾ ಮಾಡಬಾರ್ದ? ಮಾಡೋದಾದ್ರೆ ಹೇಗ್ ಮಾಡ್ಬೇಕು ಸರ್? ಅದು ಪರಾಗಸ್ಪರ್ಶ ನೀವು ಕೈಯಿಂದ ಮಾಡ್ತೀವಿ ಅಂದ್ರೆ ಅದಕ್ಕೆ ಆದಂತಹ ಗ್ಲೌಸ್ ಗಳು ಬರ್ತವೆ. ಆ ಮೃದುವಾದ ಗ್ಲೌಸ್ ಗಳನ್ನ ತಗೊಂಡು ಏನ್ ಮಾಡ್ಬೇಕು, ಈ ಒಂದು ತೆನೆಯಿಂದ ನಿಧಾನವಾಗಿ ಅದು ತಟ್ಟೆಗಳನ್ನ ಸವರಿ ಇನ್ನೊಂದು ತೆನೆಗೆ ಸವರ್ಬೇಕಾಗುತ್ತೆ. ಆಮೇಲೆ ಈಗ ಬಿತ್ತನೆ ಬೀಜವನ್ನ ಪ್ರತಿ ಸಾರಿ ಇವರು ಕೊಂಡ್ಕೊಳ್ಬೇಕಾ ಅಥವಾ ಇವರೇ ಇಟ್ಕೊಳ್ಬಹುದಾ? ಹೌದು ಸರ್, ಇದು ಸಂಕರಣ ತಳಿ ಆಗಿರೋದ್ರಿಂದ, ಹೈಬ್ರಿಡ್ ಆಗಿರೋದ್ರಿಂದ ಪ್ರತಿ ಸಲ ಅವರು ಕೊಂಡ್ಕೊಳ್ಳೇಬೇಕಾಗುತ್ತೆ ಸರ್, ಆ ಬೀಜಗಳನ್ನ ನಾವು ಬಳಸೋದಿಕ್ಕಾಗೋದಿಲ್ಲ. ಇನ್ನು ಕಟಾವಿನ ಪೂರ್ವದಲ್ಲಿ ಏನಾದರೂ ಬೆಳೆಯ ಗುಣಮಟ್ಟವನ್ನ ಕಾಪಾಡೋದಕ್ಕೆ ಏನಾದರೂ ಸೂಚನೆಗಳು ಹೇಳ್ತೀರಾ ಸರ್? ಈಗ ಮೊದಲನೇದಾಗಿ ಕಟಾವಿನ ಹಂತ ಅಂತ ಹೇಳಿದ್ರೆ ತಟ್ಟೆಗಳ ಹಿಂಭಾಗದಲ್ಲಿ ನಿಂಬೆ ಹಳದಿ ಬಣ್ಣಕ್ಕೆ ತಿರುಗಿರ್ಬೇಕು. ಮತ್ತೆ ಏನ್ ಮಾಡ್ಬೇಕು, ಈ ಮೋಡ ಕವಿದ ವಾತಾವರಣ ಇರ್ಬೋದು, ಮಳೆ ಬರುವಂತ ಹಂತಗಳಿದೆಯಾ ಅವನ್ನ ನೋಡಿಕೊಂಡು ಕಟಾವು ಮಾಡಿ ಒಣಗಿಸೋದ್ರಿಂದ ತುಂಬಾ ಉಪಯೋಗಕಾರಿ ಸರ್. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ತಿರ್ಗಾ ಅದು ಬೀಜಗಳೆಲ್ಲ ಕೊಳತು ಇದಾಗ್ಬಿಡ್ತವೆ ಸರ್, ಹಾಳಾಗ್ತವೆ, ಗುಣಮಟ್ಟ ಹಾಳಾಗುತ್ತೆ. ಯಾಕಂದ್ರೆ ಶಿಲೀಂಧ್ರಗಳು ಅದ್ರ ಮೇಲೆ ಬೂಸ್ಟ್ ಬೆಳೆಯೋದ್ರಿಂದ ಅದ್ರ ಗುಣಮಟ್ಟ ಹಾಳಾಗೋಗುತ್ತೆ. ಬಹಳ ಸಂತೋಷ ಡಾಕ್ಟರ್ CM ಸುನಿಲ್ ಅವರೇ. ಒಟ್ಟಿನಲ್ಲಿ ಬೋರಾಕ್ಸ್ ಅಂಶದಿಂದ ನಾವು ಆ ಕಾಳಿನ ಎಣ್ಣೆಯ ಮಟ್ಟವನ್ನ, ಆ ಮೂಲಕ ಕಾಳಿನ ಗುಣಮಟ್ಟವನ್ನ ಕಾಪಾಡೋದಕ್ಕೆ ಸಾಧ್ಯ. ಕಾಳು ಕಟ್ಟುವಿಕೆಗೆ ತುಂಬಾ ಉಪಯೋಗಿಸ್ತಾರೆ ಸರ್. ಹೌದು, ಕಾಳು ಯಾವಾಗ ಚೆನ್ನಾಗಿರುತ್ತೆ ಅದ್ರ ತೂಕ ಜಾಸ್ತಿ ಆಗುತ್ತೆ, ಅದ್ರ ಮೌಲ್ಯ ಹೆಚ್ಚಾಗುತ್ತೆ. ಅಂತರ್ ಬೆಳೆಯನ್ನ ಬೆಳೆಯೋದ್ರಿಂದ ಮಣ್ಣಿನ ಸಂರಕ್ಷಣೆ ಆಗುತ್ತೆ. ನೀವು ಹೇಳಿದ ಹಾಗೆ ಪೋಷಕಾಂಶಗಳ ಬರಿದು ಮಾಡುವಿಕೆ ಈ ಸೂರ್ಯಕಾಂತಿ ಬೆಳೆಯಲ್ಲಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವು ನಿಗ್ರಹವಾಗಿ ಈ ರೀತಿಯ ಒಂದು ಪ್ರಯೋಗ ಮಾಡಬಹುದು. ಇನ್ನು ನೀವು ಹೇಳಿದ್ರಿ ರಕ್ಷಣಾತ್ಮಕ ನೀರಾವರಿ, ಇದು ಬಹಳ ಒಳ್ಳೆಯದು. ಸಂದಿಗ್ಧ ಹಂತಗಳಲ್ಲಿ ನೀರಿನ ಸಮರ್ಪಕ ಪೂರೈಕೆ. ಯಾಕೆ ಹೇಳ್ತಾ ಇದ್ದೀನಿ ಪ್ರತಿ ಸಲ ಅಂತ ಹೇಳಿದ್ರೆ ನೋಡಿ, ಈ ಸಲನು ಅಷ್ಟೇನೆ, ಮಳೆ ಕೈ ಕೊಟ್ಟಿದೆ, ಬಿತ್ತನೆ ಮಾಡಿದರೆ ಮಳೆ ಕೈ ಕೊಟ್ಟಿದ್ದಾರೆ, ಎರಡೆಲೆ ಮೂರೆಲೆ ಹಂತದಲ್ಲಿದಾವೆಲ್ಲ. ಸುನಿಲ್, ಇಷ್ಟೆಲ್ಲ ಮಾಹಿತಿ ನೀಡಿದ್ಮೇಲೂ ನಮ್ಮ ರೈತ ಬಾಂಧವರಿಗೆ ಅನುಮಾನಗಳು, ಪ್ರಶ್ನೆಗಳು ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ನನ್ನ ದೂರವಾಣಿ ಸಂಖ್ಯೆ ಬಂದು 8867443834 8867443834 8867443834 ಏನೇ ನಿಮ್ಗೆ ಸಂದೇಹಗಳಿದ್ರೆ, ಯಾವುದೇ ಬೆಳೆಗಳ ಬಗ್ಗೆ ಸಂದೇಹ ಇದ್ರು ನನ್ನನ್ನ ನೀವು ಈ ದೂರವಾಣಿ ಸಂಖ್ಯೆ ಮೂಲಕ ನೀವು ನನ್ನನ್ನ ಸಂಪರ್ಕಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಬಹಳ ಸಂತೋಷ ಡಾಕ್ಟರ್ CM ಸುನಿಲ್ ಅವರೇ. ಇಷ್ಟೊತ್ತು ಸೂರ್ಯಕಾಂತಿ ಬೆಳೆಯನ್ನ ಹೇಗೆ ಲಾಭದಾಯಕವಾಗಿ ನಾವು ಬೆಳ್ಕೊಳ್ಬಹುದು, ಜೊತೆಗೆ ನಿರಂತರವಾಗಿ ಈ ಒಂದು ಬೆಳೆಯನ್ನ ಬೆಳೆಯೋದೇ ಆದ್ರೆ ಯಾವ ರೀತಿಯ ಕ್ರಮಗಳನ್ನ ನಾವು ಅನುಸರಿಸಬೇಕು, ಮಣ್ಣಿನ ಒಂದು ಫಲವತ್ತತೆಯನ್ನ ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ, ಹಾಗೇನೆ ಬೆಳೆ ಪರಿವರ್ತನೆ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ದೀರಿ. ಇದಕ್ಕಾಗಿ ಎಲ್ಲ ರೈತ ಬಂಧುವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದುವರೆಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಲಾಭದಾಯಕ ಕೃಷಿ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ CM ಸುನಿಲ್ ಅವರೊಂದಿಗಿನ ಸಂದರ್ಶನದ 2ನೆಯ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಕರೋನಾ ವೈರಸ್ ಗೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೇ ಢಕ್ ಕರ್ ರಖೇ ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೇ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯ ರಖೇ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ.